ಕಲಿಸಿದ ಗುರುಗಳು ಯಾರು ಎಟುಕದ ಕಾಮನ ಬೀಳಲಿ ಬಳ್ಳವ ಬಳಿದೋ ಯಾರು ನಮ್ಮೊಳಗೆ ಉಸಿರಾಡೋ ಗಾಳಿಯ ಕಂಡವರು ಯಾರು ರೆಪ್ಪೆಯ ಬಾಗಿಲು ಮುಚ್ಚಿದರು ಕನಸನ್ನು ಕಲಿಸೋ ಯಾರು ಈ ಬಾಳಿನ ಬುಟ್ಟು ಇದು ಅಲೆಗಳು ಸುಳ್ಳಲ್ಲ ತಿರುಗೋ ಭೂಮಿ ತಿರುಗೋದನ್ನ ಮರೆಯೋದುಂಟೇನೋ ಕಡಲು ಎಂದು ನದಿಗಳ ಹಾಗೆ ಹರಿಯೋದುಂಟೇನೋ ಮಣ್ಣ ಮೇಲೆ ಮೀನುಗಳೆಂದು ಓಡೋದುಂಟೇನೋ ಕಲ್ಲ ಮೇಲೆ ಮರಗಳು ಎಂದು ಬೆಳೆಯೋದುಂಟೇನೋ ನಗುವಾಗ ನಗಲೇ ಬೇಕು ಅಳುವಾಗ ಅಳಲೇ ಬೇಕು ಈ ಜೀವನದ ಬಂಡಿಯಲ್ಲಿ ಚಕ್ರಗಳ ಹಾಗಿರಬೇಕು ರೈತ ಇರದ ನಾಡೇ ಇಲ್ಲ ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ 6:55 ಕೃಷಿರಂಗ ತೋಟಗಾರಿಕೆ ನೋಟುಗಳಿಕೆ ಮಾಲಿಕೆಯಲ್ಲಿ ಕಾಳುಮೆಣಸಿನ ತಳಿಗಳ ಬಗ್ಗೆ ಸಲಹೆಗಳನ್ನು ನೀಡುತ್ತಾರೆ ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಕೊಡಗು ಜಿಲ್ಲೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೃಷಿ ವಿದ್ಯೆಯ ಮೇಲೂ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಸಮಯ 7:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕಾಲ್ 0827 2000 18. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜಿಲ್ಲಾಡಳಿತ ಕಡೆಯಿಂದ 67ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆ 1 November ಹೊತ್ತಾರೆ 9:00 ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿದೆ. ಪ್ರಾಥಮಿಕ ಪ್ರೌಢಶಿಕ್ಷಣ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಹಾಜರಿದ್ದವೆ. ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಪದವಿ ಸ್ನಾತಕೋತ್ತರ ಪದವಿ ಪಡೆದ ಪರಿಶಿಷ್ಟ ಜಾತಿ ಅರ್ಹ ಅಭ್ಯರ್ಥಿಗಳಿಂದ 2022-23 ಸಾಲಿನ ವಿಶೇಷ ಘಟಕ ಯೋಜನೆಯಡಿ 1 ವರ್ಷದ ಅಪ್ರೆಂಟಿಸ್ ತರಬೇತಿಗೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ ತಾರೀಖು 10 ಆಕೆರಿ ದಿನ. ಜಾಸ್ತಿ ಮಾಹಿತಿಗೆ ಸಾರ್ವಜನಿಕ ಸಂಪರ್ಕ ಇಲಾಖೆನ ಸಹಾಯಕ ನಿರ್ದೇಶಕರನ್ನ ಸಂಪರ್ಕಿಸಕ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕೊಡಗು ಜಿಲ್ಲೆಯಲ್ಲಿ ವಿಫಲ ಆದ ಪರಿವರ್ತಕಗಳನ್ನ 24 ಗಂಟೆಯೊಳಗೆ ಬದಲಾಯಿಸಿದ್ದು, ಅದನ್ನ ಬದಲಾಯಿಸಿಕೆ ಪರಿವರ್ತಕಗಳ ಬ್ಯಾಂಕ್ಗಳನ್ನು ಶುರು ಮಾಡಲಾಗಿತ್ತು. ಮಡಿಕೇರಿ ವಿಭಾಗದ ವ್ಯಾಪ್ತಿಯಲ್ಲಿ ಪರಿವರ್ತಕಗಳನ್ನ ತುರ್ತಾಗಿ ಬದಲಾಯಿಸಿಕೆ ಉಗ್ರನಲ್ಲಿ ಕಾಯ್ದಿರಿಸಲಾಗಿದ್ದು, ಅದರ ಬದಲಾವಣೆಗೆ ವಾಹನ ವ್ಯವಸ್ಥೆ ಮಾಡಲಾಗಿದ್ದು, ನೌಕರರು ಕೆಲಸ ಮಾಡಿಕೆ ಲೇಟ್ ಮಾಡ್ರೆ ಇಲ್ಲ ಮಧ್ಯವರ್ತಿಗ ದುಡ್ಡಿಗಾಗಿ ಪೀಡಿಸಿದರೆ ಕೊಡಗು ಜಿಲ್ಲಾ ವ್ಯಾಪ್ತಿನ ಮಡಿಕೇರಿ, ವಿರಾಜಪೇಟೆ, ಪೊನ್ನಂಪೇಟೆ, ಸುಮಾರ್ಪೇಟೆ, ಕುಶಾಲನಗರ ತಾಲೂಕಿನ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವಕ್ಕೆ ದೂರನ್ನ ನೀಡಕ್ಕೆ. ಮಡಿಕೇರಿಯಲ್ಲಿರುವ ಎಸ್ಎಚ್ಎಸ್ ಪಾಲಿಕ್ಲಿನಿಕ್ಲಿ ತಾರೀಕು 31ರಂದು ಮಾಸಿಕ ಲೆಕ್ಕ ತಪಾಸಣೆ ಪ್ರಯುಕ್ತ ಮದ್ದು ವಿತರಣೆ ಇರುದುಲೆ, ತುರ್ತು ಚಿಕಿತ್ಸೆಗೆ ವೈದ್ಯರಿದ್ದವೆ. ತಾರೀಕು 3ರಂದು ಹಲ್ಲುನ ವೈದ್ಯರು ಇರುದುಲೆ ತಿಳಿ ಇಸಿಎಚ್ಎಸ್ನ ಪ್ರಕಟಣೆ ತಿಳಿಸಲು. ಪಿಸಿ ಕ್ಲಬ್ ಗೋಣಿಕೊಪ್ಪ ಇವರ ಕಡೆಯಿಂದ ಜಿಲ್ಲಾ ಮಟ್ಟದ ಚತುರಂಗ ಪೈಪೋಟಿ ಗೋಣಿಕೊಪ್ಪ ಪ್ರೌಢಶಾಲೆಯಲ್ಲಿ 4 ವಿಭಾಗದಲ್ಲಿ ತಾರೀಕು 13ರ ಹೊತ್ತಾರೆ 9 ಗಂಟೆಗೆ ನಡೆದಿದೆ. ಪೌತಿ ಖಾತೆ ಆಂದೋಲನಕ್ಕೆ ಸಂಬಂಧಪಟ್ಟಂಗೆ ಪೊನ್ನಂಪೇಟೆ ತಾಲೂಕಿನ ಬಾಳೆಲೆ, ಹುದಿಕೇರಿ, ಶ್ರೀಮಂಗಲ ಮತ್ತು ವಿರಾಜಪೇಟೆ ತಾಲೂಕಲ್ಲಿ ಬರುವ ತಿಂಗಳ ತಾರೀಕು 2ರಂದ ತಾರೀಕು 30ರವರೆಗೆ ನಿಗದಿ ಮಾಡಿದ ತಾರೀಕುಗಳನ್ನು ನಡೆದಿದ್ದಳಿ. ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ತಹಶೀಲ್ದಾರ್ ತಿಳಿಸಲು ಅಲ್ಲಿನ ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ವೈಯಕ್ತಿಕ ಕೊಳವೆ ಬಾವಿ ಸೌಲಭ್ಯ ಪಡೆಯಕ್ಕೆ ವಿರಾಜಪೇಟೆ ಕ್ಷೇತ್ರದ ಫಲಾನುಭವಿಗಳಿಂದ ಅರ್ಜಿನ ಕರೆದಳು. ಜಾಸ್ತಿ ಮಾಹಿತಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರನ್ನು ಸಂಪರ್ಕಿಸಕ್ಕೆ. ವಿರಾಜಪೇಟೆಯಲ್ಲಿ ಕೆಲಸ ಮಾಡುತ್ತಿರುವ ಮಾಜಿ ಸೈನಿಕರ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ವೈದ್ಯರು ತಾರೀಕು 31ರಂದು ಲಭ್ಯ ಇರುದುಲೆ, ರೊಟೀನ್ ಮದ್ದುಗಳನ್ನು ವಿತರಿಸಲಾದ ತಳಿ ಪಾಲಿಕ್ಲಿನಿಕ್ ಅಧಿಕಾರಿಗ ಪ್ರಕಟಣೆ ತಿಳಿಸಲು. ಜಿಲ್ಲಾಡಳಿತ, ಕೊಡಗು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಕೂಡುಕೊಟ್ಟಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಹುತಾತ್ಮ ದಿನಾಚರಣೆ ತಾರೀಕು 31ರಂದು ಹೊತ್ತಾರೆ 9:30 ಗಂಟೆಗೆ ಗುಡ್ಡೆಮನೆ ಅಪ್ಪಯ್ಯಗೌಡ ಸ್ಮಾರಕ ಮಡಿಕೇರಿ ನಡೆದಿದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ನಿರ್ದೇಶನಾಲಯ ಕಡೆಯಿಂದ 2ನೇ ದರ್ಜೆ ಸಹಾಯಕರ ಸಿ ವೃಂದದ 13 ಹುದ್ದೆಗಳಿಗೆ ಅರ್ಹ ಮಾಜಿ ಸೈನಿಕರಿಂದ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ ತಾರೀಕು 7 ಆಖೆರಿ ದಿನ. ಮಡಿಕೇರಿ, ನಾಪಕುಲು, ಭಾಗಮಂಡಲ ಮತ್ತು ಸಂಪಾಜೆ ಹೋಬಳಿನ ನಾಡ ಕಚೇರಿ, ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಲ್ಲಿನ ಆಧಾರ್ ಕೇಂದ್ರಗ ಪ್ರತಿ ಭಾನುವಾರಗಳಂದು ಕಾರ್ಯನಿರ್ವಹಿಸ್ತಾ ಇದ್ದು, ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳುವಂಗೆ ತಹಶೀಲ್ದಾರ ಪಿಎಸ್ ಮಹೇಶ್ ತಿಳಿಸಲು. ತಾರೀಕು 31ರಂದು ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ ಸ್ವಚ್ಛತಾ ಕೆಲಸ ಇರುದಂದ ಅಂದೇ ಮಧ್ಯಾಹ್ನ 2 ಗಂಟೆ ಮೇಲೆ ದೇವಸ್ಥಾನಕ್ಕೆ ಪ್ರವೇಶ ಇರುದುಲೆ, ಸಾರ್ವಜನಿಕ ಭಕ್ತಾದಿಗ ಸಹಕರಿಸುವಂಗೆ ದೇವಸ್ಥಾನದ ಮುಖ್ಯಸ್ಥರು ಮನವಿ ಮಾಡಳು. ಪೊನ್ನಂಪೇಟೆ ತಾಲೂಕಿನ ಕುಂದರೋಡ್ಲಿರುವ ದಿವ್ಯಾಂಗ ನೌಕೂಟ, ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ಎಲ್ಲ ವಿಶೇಷ ಚೇತನರು ಅವರ ಹೆಸರನ್ನು ನೋಂದಣಿ ಮಾಡಿಕೊಂಡು ಸರ್ಕಾರದ ಮತ್ತು ಒಕ್ಕೂಟದ ಸೌಲಭ್ಯ ಪಡ್ಕೊಳ್ಳುತ್ತಳಿ ಒಕ್ಕೂಟದ ಅಧ್ಯಕ್ಷ ತಿಳಿಸಲು. ಗಂಭೀರ ಕಾಯಿಲೆಗಳಿಗೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಪರಿಹಾರ ಉಟ್ಟು ಇದನ್ನು ಉಳಿಸಿಕೊಳ್ಳುವ ನಿಟ್ಟಲ್ಲಿ ಅಳಿವಿನಂಚಿಲಿರುವ ಗಿಡಮೂಲಿಕೆಗಳನ್ನು ಜಾಸ್ತಿ ಬೆಳೆಸಕು ತಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಜಿ ಬೋಪಯ್ಯವು ಸಲಹೆ ನೀಡಿದರು. ಕ್ರಿಸ್ಟಲ್ ಕೋರ್ಟ್ ಸಭಾ ಬಡಲಿ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಮತ್ತು ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ ಕಡೆಯಿಂದ ಮಡಿಕೇರಿ ಅರಣ್ಯ ವಿಭಾಗದ ಸಹಯೋಗಲಿ ಜೀವ ವೈವಿಧ್ಯ ಸಂರಕ್ಷಣಾ, ಸುಸ್ಥಿರ ಬಳಕೆ ಮತ್ತು ಸಸ್ಯ ಸಂಪತ್ತಿನ ಬಗ್ಗೆ ನಡೆದ ಸಮಾವೇಶದಲ್ಲಿ ಮಾತಾಡಿ, ಕಾಡು ಉಳಿದ್ರೆ ನಾಡು ಉಳಿದದೆ, ಕಾಡು ತೆರೆದೇ ಮರಗಿಡ ಮಾತ್ರ ಅಲ್ಲದೆ ಜೀವ ಸಂಕುಲನು ಸೇರಿದೆ, ಕಾಡಿನ ಹಣ್ಣುಗಳ ಮದ್ದಿನ ಗುಣ ಹುಟ್ಟುತ್ತನು ಹೇಳಿದು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಚಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ತೋಲಂಡ ಒಕ್ಕಡ ಗುರುಕಾರಣಂಗ್ ಮೀದಿ ಬೆಪ್ಪ ಕಾರ್ಯ ನಾಳೆ ನಾರಾಚ ಫಲಕ 12:30 ಗಂಟೆಗೆ ಪೇರೂರು ಗ್ರಾಮತ್ಲುಳ್ಳ ಒಕ್ಕಡ ಗುರುಮನೆಲು ನಡ್ಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕಾರಣಂಡ ಆಶೀರ್ವಾದ ಪಡೆದೋಣುಂದು ಒಕ್ಕಪರ ತೋಲಂಡ ರವಿ ಅಯ್ಯಪ್ಪ ಕಟ್ಟಂಡಿತ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಶ್ರೀ ಗಣಪತಿ ದೇವಸ್ಥಾನ ಸೇವಾ ಸಮಿತಿ ಮರಗೋಡು, ಇದರ 26ನೇ ವರ್ಷದ ಪೂಜಾ ಕಾರ್ಯಕ್ರಮ ನವೆಂಬರ್ 1ರಂದು ಮಂಗಳವಾರ ನಡೆಯಲಿದ್ದು, ಬೆಳಿಗ್ಗೆ 6:30 ಗಂಟೆಗೆ ಗಣಪತಿ ಹೋಮ, 8 ಗಂಟೆಗೆ ನಿತ್ಯ ಪೂಜೆ, 10 ಗಂಟೆಗೆ ಕಲಶಾಭಿಷೇಕ, 11 ಗಂಟೆಗೆ ಹೂವಿನ ಅಲಂಕಾರ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಬಂದು ದೇವರ ತೀರ್ಥ ಪ್ರಸಾದ ಸ್ವೀಕರಿಸುವಂತೆ ದೇವಸ್ಥಾನದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಕೋರಿದೆ. ಪೊಂಜಾಂಡ ಒಕ್ಕಡ ಗುರುಕಾರಣಂಗ್ ಬೀದಿ ಬೆಪ್ಪ ಕಾರ್ಬರ್ ಕುಂಜಿಲಗೇರಿಲುಳ್ಳ ಒಕ್ಕ ಐನು ಮನೆಯಲ್ಲಿ ನಾಳೆ ನಾರಾಚ ಬೆಚ್ಚಂಡಿತು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕಾರಣಂಡ ಆಶೀರ್ವಾದ ಪಡೆದು ಉಣ್ಣಂದು ಪೊಂಜಾಂಡ ಒಕ್ಕ ಪಟ್ಟೆದಾರ ಕಟ್ಟಂಡಿತು. ಹಲವಾರು ವರ್ಷಗಳಿಂದ ಕೊಡಗಿನಲ್ಲೇ ಮನೆ ಮಾತಾಗಿ ಇಂದಿಗೂ ಅದೇ ಗುಣಮಟ್ಟದ ಸೇವೆಯನ್ನು ನೀಡುತ್ತಾ ಜನರ ವಿಶ್ವಾಸವನ್ನು ಉಳಿಸಿಕೊಂಡಿರುವ ಏಕೈಕ ಫರ್ನಿಚರ್ ಮಳಿಗೆ ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಕ್ವಾಲಿಟಿ, ಪ್ಯೂರಿಟಿ, ಗ್ಯಾರಂಟಿಗೆ ಮತ್ತೊಂದು ಹೆಸರು ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಪ್ರಶಾಂತ್ ಫರ್ನಿಚರ್ನ ವಿಶಾಲ ಮಳಿಗೆಯಲ್ಲಿ ಬ್ರಾಂಡೆಡ್ ಕಂಪನಿಗಳ ಮ್ಯಾಟ್ರೆಸ್ಗಳು, ಪಿಲ್ಲೋ, ಪಿಲ್ಲೋ ಕವರ್ಸ್, ಬೆಡ್ ಸ್ಪ್ರೆಡ್ಗಳು, ಕ್ವಾಲಿಟಿ ಹಾಗೂ ಅತ್ಯಾಧುನಿಕ ಡಿಸೈನ್ಸ್ನ ವುಡನ್ ಫರ್ನಿಚರ್ಗಳು, ರಬ್ಬರ್ ಮ್ಯಾಟ್ಗಳು ಒಂದೇ ಮಳಿಗೆಯಲ್ಲಿ. ಬ್ರಾಂಡೆಡ್ ಮ್ಯಾಟ್ರೆಸ್ ಹಾಗೂ ಫರ್ನಿಚರ್ಗಳ ಮೇಲೆ 10-20% ಡಿಸ್ಕೌಂಟ್. ಭೇಟಿ ನೀಡಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ನೆಲಜಿ ಕೋಟೇರ ಒಕ್ಕಡ ಗುರುಕರ್ಣಂಗ್ ಮೀದಿ ವೆಪ್ಪ ಕಾರ್ಯ ನಾಳೆ ನಾರಾಚ ಪಲಾಕ 10 ಗಂಟೆಕ್ ಒಕ್ಕಡ 5 ಮನೆಯಲ್ಲಿ ನಡ್ಪ. ಒಕ್ಕಕಾರ ತಾಮನೆ ಪೊಮ್ಮಕ ಬೆಂದು ಚಂಗಾದಿಯೆಲ್ಲ ಸಂಸಾರಡೆ ಬರನೊಂದು ಕೋಟೇರ ಒಕ್ಕಕಾರ ಕಟ್ಟಂಡಿತು. ಪೆಗ್ಗಳ ಗ್ರಾಮ ಅಚ್ಚಪಂಡ ಒಕ್ಕಡ ಗುರುಕರ್ಣಂಗ್ ಮೀದಿ ನೀರು ಬೆಪ್ಪ ಕಾರ್ಯ ಇದೇ ನುಪ್ಪದಾಂಗ್ ನಾರಾಚ ಒಕ್ಕಡ 5 ಮನೆಯಲ್ಲಿ ನಡ್ಪ. ಒಕ್ಕಕಾರ ತಾಮನೆ ಮೋಳ್ಯ ಬೆಂದು ಚಂಗಾದಿಯ ಸಂಸಾರಡೆ ಬರನೊಂದು ಅಚ್ಚಪಂಡ ಒಕ್ಕ ಪಟ್ಟಿದಾರ ಪಿಂಜ ಒಕ್ಕಕಾರ ಕಟ್ಟಂಡಿತು. 2022-2023 ಸಾಲಿನಲ್ಲಿ ಕೆನಿಡುಗಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆನಿಡುಗಣೆ ಕರ್ಣಂಗೇರಿ ಹೆಬ್ಬಿಟ್ಟಗೇರಿ ಕೆ ಬಾಡಗ ಗ್ರಾಮದಲ್ಲಿ ಬೆಳೆಹಾನಿಯಾಗಿರುವ ರೈತರು ಪರಿಹಾರಕ್ಕಾಗಿ ಆರ್ಟಿಸಿ, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕದ ಜೆರಾಕ್ಸ್ ಪ್ರತಿಯೊಂದಿಗೆ ಅರ್ಜಿ ಭರ್ತಿ ಮಾಡಿ ಪಂಚಾಯಿತಿ ಕಚೇರಿಯಲ್ಲಿ ಸಲ್ಲಿಸುವಂತೆ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಮುದ್ದಂಡ ಡೀನ್ ಬೊಪ್ಪಣ್ಣನವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಕಟ್ಟೆಮಾಡ ಗ್ರಾಮತ್ರ ನಂದೇಟಿರ ಒಕ್ಕಡ ಗುರುಕಾರಣಗ ಮೀದಿ ಇಡುವ ಕಾರ್ಯಕ್ರಮ ನಾಳೆ ನಾರಚ ಪೋಲು 10 ಗಂಟೆಕ್ ಒಕ್ಕ ಬಲ್ಯ ಮನೆಯಲ್ಲಿ ಬೆಚ್ಚಂಡಿತು. ತಾಮನೆ ಮೂಳ್ಯ ಬಿಂದುವ ಒಕ್ಕಕಾರೆಲ್ಲ ಬರನೊಂದು ನಂದೇಟಿರ ಒಕ್ಕ ಆಡಳಿತ ಮಂಡಳಿಕಾರ ಕೇಟಂಡಿತು. ಬಾದುಮಂಡ ಒಕ್ಕಡ ಗುರುಕರ್ಣಂಗ್ ಮೀದಿ ವೆಪ್ಪ ಕಾರ್ಬಾರ್ ನಾಳೆ ನಾರಾಚ ಪೊಲಕ ಕಡಿಯತ್ನಾಡರ ಕಿರಿಂದಾಡಲುಳ್ಳ ಒಕ್ಕತ್ರ 5 ಮನೆಯಲ್ಲಿ ನಡ್ಪ. ಒಕ್ಕಕಾರ ತಾಮನ ಮೌಳ್ಯ ಸಂಸಾರಡೆ ಬಂತು ಗುರುಕಾರಣಂಡ ಆಶ್ವಾದ ಪಡೆದೋಣಂದು ಬಾದುಮಂಡ ಒಕ್ಕತ್ರ ಅಧ್ಯಕ್ಷ ಆಡಳಿತ ಮಂಡಳಿ ಕಟ್ಟಣಿತು. ಕೋಯವ ಸಮಾಜತ್ರ 17ನೇ ಕಾತ್ರ ಮಾಸಭೆ ಪಿಂಜ ಕೈಲ್ಪೋಳ್ದರ ಸಂತೋಷಕೂಟ ನಾಳೆ ನಾರಾಚೆ ಮೂರ್ನಾಡು ಎಪಿಸಿಎಂಎಸ್ ಪಿಂಜ ವಿಎಸ್ಎಸ್ಎನ್ ಕೂಡುಕೂಟತ್ರ ಸಭಾಬಾಡಲು ಅಧ್ಯಕ್ಷ ಜಿಲ್ಲಂಡ ಮಾದಪ್ಪ ಇಂಡ ಕೊರವು ಕಾರ್ಯಕ್ರಮ ನಡ್ಪ. ಸಮಾಜತ್ರ ಆಂಜ ಮೂಂದ್ ಸಾಧಕಂಗಕ್ ಸನ್ಮಾನ. ಎಸ್ಎಸ್ಎಲ್ಸಿ ಪಿಯುಸಿ ಪಿಂಜ ಡಿಗ್ರಿಲು ಏರ ಮಾರ್ಕ್ಸ್ ನಡುನ ಮಕ್ಕಕ್ಕೆ ಪುರುಡು ಪಣ ಕೊಡಪದುಂಡು. ಅಲ್ಲತೆ ಮಜ್ಜಂತ್ರ ಊಟ ಆನ ಪಿಂಜ ಕೈಲ್ಪೋಳ್ದು ಸಂತೋಷಕೂಟ ಪಲತ್ರ ಪೈಪೋಟಿ ನಡ್ಪ. ಸಮಾಜತ್ರ ಸದಸ್ಯಂಗೆಲ್ಲ ಬರನೊಂದು ಕಟ್ಟಣಿತು. ಕೋಯವ ಸಮಾಜತ್ರ ಆಡಳಿತ ಮಂಡಳಿ ಪರವಾಯ್ತು ಗೌರವ ಕಾರ್ಯದರ್ಶಿ ತೋರೆರ ಕಾಶಿ ಕಾರ್ಯಪ್ಪ. ಬಾವಲಿ ಭಾಗ ಬಿದ್ದಂಡ ಒಕ್ಕಡ ಕಾರಣಂಗ್ ಕೊಡಪ ಕಾರ್ಯ ನಾಳೆ ನಾರಾಚೆ ಒಕ್ಕ ಬಲ್ಯ ಮನೆಯಲ್ಲಿ ಬೆಚ್ಚಂಡಿತು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದಿಯ ಬಂತು ಗುರುಕಾರನಂಡ ಆಶ್ವಾದ ಪಡೆದೋಣಂದು ಬಾವಲಿ ಬಿದ್ದಂಡ ಒಕ್ಕಕಾರ ಕಟ್ಟಂಡಿತು. ಕೇಳುಗರಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಕೊಡೋಸಿರಿ ಕಾರ್ಯಕ್ರಮದಲ್ಲಿ ಬೋಜಿ ಬದುಕರ ಬಂಬಂಗ ಸಾಧಕಂಗಡ ಕೂಡ ತಕ್ಕಬಕ್ಕ ಮಾಲಿಕೆಯಲ್ಲಿ ಡಾ ಮೂಡರ ಅನ್ಯಚಂಗಪ್ಪ ಅವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ಇವರೊಂದಿಗೆ ಕುಂಡಿಯೋಲಂಡ ದಿನೇಶ್ ಕಾರ್ಯಪ್ಪ. ನಾಳೆ ಸಂಜೆ 7:50 ಅರೆಭಾಷೆಯಾಯಿಸಿರಿ ಕಾಳಿಯಿಂದ ತಂಗಮ್ಮ ಅಪ್ಪಚಾವರಿಂದ ಸೋಪಾನೆ ಪದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸಮಯ 7:29 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್ ಲೋಯೆಸ್ಟ್ ಪ್ರೈಸ್ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್ ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣಚಂಡ ಜಾಗೃತಿ ಭೀಮಯ್ಯ. ಭಾರತೀಯ ವಾಯುಪಡೆಯ ಏರ್ ಮಾರ್ಷಲ್ ಮನವೇಂದ್ರ ಸಿಂಗ್ ಜನರು ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಖುದ್ದು ಪೋಪಂಜಿ ನೋಟಿತು. ಅಲ್ಲೇತ ಸ್ಮಾರಕ ನಿರ್ವಹಣೆ ರಮೀದ ನಲ್ಲರಿಮೆ ತಕ್ಕ ಪರಂದತು. ಸೇನಾ ವೃತ್ತಿಗೆ ಸಂಬಂಧಪಟ್ಟ ಸ್ಮಾರಕ ಭವನದ ಚಿತ್ರ ಪಿನ ವಿಡಿಯೋ ತನ್ನ ನೋಟನ ಏರ್ ಮಾರ್ಷಲ್ ಮನವೇಂದ್ರ ಸಿಂಗ್ ಅವು ದೇಶತ್ರ ಸೇನಾ ಪಡೆಗೆ ಜನರು ತಿಮ್ಮಯ್ಯ ಇಂಡ ಕೊಡುಗೆ ಅರ ಉಂಡು ಮಿನ್ಯತ್ರ ಜನಾಂಗಕ್ಕೆ ಈ ಸ್ಮಾರಕ ಭವನ ನಲ್ಲ ಸ್ಫೂರ್ತಿ ಅಪ್ಪಂದು ಅವು ಉಣಚಿ. ಜಿಲ್ಲಾಡಳಿತತ್ರ ಆದ ನೆಲು 67ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಇದೇ ನವೆಂಬರ್ 1 ಪೊಲಕ 9 ಗಂಟೆಗೆ ನಗರತ್ರ ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿ ಪರಮುಲು ನಡಪ. ಇದತ್ತು ಪ್ರಾಥಮಿಕ ಪ್ರೌಢಶಿಕ್ಷಣ ಪಿನ ಸಕಲ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳಾದ ಬಿಸಿ